ಅನುಸರಿಸಿಕೊಂಡು ಅವರ ಹಾಬಿಗೆ ನಾನು ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಅದನ್ನು ಅವರು ಮುಂದುವರಿಸಲಿಕ್ಕಾಗ್ತದೆ. ಅವರು ಐಟಮ್ ಅನ್ನು ತರ್ತಾರೆ, ಅದನ್ನು ಕ್ಲೀನಾಗಿ ಎಲ್ಲಿಡಬೇಕು ಹೇಗೆ ಇಡಬೇಕು ಅದನ್ನು ನಾನು ಮಾಡ್ತೇನೆ. ಈಗ ಬೇರೆ ಬೇರೆ ಕ್ಯಾಟಗರಿ ಅಥವಾ ಒಂದು ವಿಭಾಗವನ್ನು ನೀವು ಮಾಡ್ಕೊಂಡಿದ್ದೀರಿ, ಇದರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ಈಗ ರೇಡಿಯೋ ಸೆಟ್ಗಳದ್ದೇ ಒಂದು ವಿಭಾಗ ಅಂತ ಇರ್ತದೆ, ಅಥವಾ ಕೃಷಿಗೆ ಸಂಬಂಧಪಟ್ಟಂತಹ ಒಂದು ವಿಭಾಗ ಅಂತ ಮಾಡ್ಕೊಂಡಿದ್ದೀರಿ, ಹೇಗೆ ಇದೆಲ್ಲ? ನಮಗೆ ಒಂದೊಂದು ಐಟಮ್ ಅನ್ನ ಸಿಕ್ಕಿದಾಗ ನಾವು ಅದನ್ನ ಆಯಾಯ ವಿಭಾಗದಲ್ಲೇ ಇಡ್ತೇವೆ. ಅದನ್ನ ಇಡುವ ಕೆಲಸ ನನ್ನದೇ, ನಾನು ಅದನ್ನ ಇಡ್ತೇನೆ. ಮತ್ತೆ ಅದನ್ನ ಜೋಪಾನವಾಗಿ ಇಡ್ಲಿಕ್ಕೆ ಮರದ ಈಗ ಐಟಮಿಗೆಲ್ಲ ಗೋಪಾಲ್ ವಾರ್ನಿಶ್ ಅನ್ನ ಕೊಟ್ಟು ಜನರಿಗೆ ಹಾಕಿ ಅದನ್ನೆಲ್ಲ ಜೋಪಾನ ಮಾಡ್ತೇನೆ. ರೇಡಿಯೋಗೂ ಹಾಗೆ ಧೂಳು ಹಿಡಿದ್ರೆ ಅದನ್ನ ಬ್ರಷ್ ಹಾಕಿ ಎಲ್ಲ ಧೂಳೆಲ್ಲ ತೆಗೆದು ಅದನ್ನ ಜೋಪಾನವಾಗಿ ಇಡ್ತೇನೆ. ಸಾಮಾನ್ಯ ನಿರ್ವಹಣೆ ಅಂದ್ರೆ ಏನೇನು ಮಾಡ್ಬೇಕು? ಬರೀ ಧೂಳು ಹೊಡೆಯುವಂತಹದ್ದು ಮಾತ್ರ ಮಾಡ್ಬೇಕು ಅಥವಾ ಬಟ್ಟೆಯಲ್ಲಿ ಒರೆಸುವಂತದ್ದು ಅಥವಾ ನೀರಲ್ಲಿ ತೊಳೆಯುವಂತದ್ದು ಅಂತದ್ದು ಏನಾದ್ರು ಬೇಕಾಗ್ತದೆ? 6 ತಿಂಗಳಿಗೊಮ್ಮೆ ಹಿತ್ತಾಳೆ ಪಾತ್ರೆಯನ್ನ ಹುಳಿ ಮತ್ತೆ ಸಬೀನ ಹಾಕಿ ಇಬ್ರು ಜನ ಹಾಕಿ ನಾನು ಅದನ್ನೆಲ್ಲ ತೊಳಿಸ್ತೇನೆ. ಮತ್ತೆ ಆಯಾಯ ಪ್ಲೇಸ್ ಅಲ್ಲಿ ಎಲ್ಲೆಲ್ಲಿ ಇಡಬೇಕು ಅದನ್ನ ಕರೆಕ್ಟ್ ಸೈಜ್ ವಾರ್ ಮಾಡಿ ಅದ ವಿಭಾಗ ಮಾಡಿ ಅದನ್ನ ಜೋಡಿಸ್ತೇನೆ ನಾನು. ಈಗ ಯಾವುದೇ ಒಂದು ವಸ್ತುವನ್ನ, ಹಳೆಯ ವಸ್ತುವನ್ನ ನೋಡಿದಾಗ ಇದು ನಮ್ಮ ಮನೆಯಲ್ಲಿ ಇರಬೇಕು ಅಂತ ಅನಿಸ್ತದ ನಿಮಗೆ, ಅಥವಾ ಅದನ್ನ ಒಂದು ಸಂಗ್ರಹಿಸುವುದಕ್ಕೆ ಏನೇನು ಪ್ರಯತ್ನ ಮಾಡ್ತೀರಿ? ಅದು ನಾವು ಎಲ್ಲಿಗಾದ್ರೂ ಹೋದಾಗ ಒಂದು ವಸ್ತುವನ್ನು ನೋಡಿದಾಗ ಅದು ನಮಗೆ ಬೇಕು, ಅದು ನಮ್ಮಲ್ಲಿಲ್ಲ, ನಾನು ಇವರಿಗೆ ಹೇಳ್ತೇನೆ ಅದು ನಮ್ಮಲ್ಲಿಲ್ಲ, ಅದು ತಗೊಳ್ಳುವ ನಾವು. ಅದು ಕೆಲವೊಂದು ಐಟಮ್ ಅನ್ನ ನನ್ನ ಪ್ರೇರಣೆ ಮೂಲಕ ಅದು ಮನೆಗೆ ಬಂದದ್ದುಂಟು, ಕೆಲವೊಂದು ಅವರೇ ಆಗಿ ಹಿಡ್ಕೊಂಡು ಬಂದಂತು. ಈಗ ನಮ್ಮ ಮಕ್ಕಳು ಸಹ ಎಲ್ಲಿಯಾದ್ರೂ ಹೋದ್ರೆ ಏನಾದ್ರೂ ಇದ್ರೆ ಅಪ್ಪ ಅದನ್ನ ನಮ್ಮಲ್ಲಿ ಇಲ್ಲ, ಅದನ್ನು ತಗೊಂಡು ಬರುವ, ಅದನ್ನ ಇಡುವ ಅಂತ ಹೇಳ್ತಾ ಇದ್ದಾರೆ. ಆಗ್ಲಿಕ್ಕೆ ಹೋಗಿ ಮಕ್ಕಳು ಸಮೇತ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈಗ ಮನೆಯ ಸುತ್ತಮುತ್ತ ಅಥವಾ ಮನೆಯ ಒಳಗಡೆಯೂ ಕೂಡ ಸಾವಿರಾರು ಇಂತಹ ವಸ್ತುಗಳನ್ನ ಸಂಗ್ರಹವನ್ನ ನೀವು ಮಾಡ್ಕೊಂಡಿದ್ರಿ, ಯಾವ ವಸ್ತು ಇದೆ ಎನ್ನುವುದು ನಿಮ್ಮ ತಲೆಯಲ್ಲಿ ಇದೆ? ಬಹುಶಃ ಒಂದು ರೀತಿಯ ಕಂಪ್ಯೂಟರ್ ರೀತಿಯಲ್ಲಿ ಹೊರಗಡೆ ಹೋದಾಗ ಈ ವಸ್ತು ಇಲ್ಲ ಅಂತ ಹೇಗೆ ನೆನಪಾಗ್ತದೆ ನಿಮಗೆ? ಅದು ನಮ್ಮಲ್ಲಿ ಇಲ್ಲದಿದ್ದು ನಮ್ಗೆ ಆಟೋಮೆಟಿಕ್ ಆಗಿ ಅದು ನಮ್ಮ ಮನಸ್ಸಿಗೆ ಬರ್ತದೆ, ಅದು ಕಂಪ್ಯೂಟರ್ ಮೈಂಡ್ ಹಾಗೆ ಅದರಲ್ಲಿ ನೋಡಿ ನೋಡಿ ಅಭ್ಯಾಸ ಆಗಿ ಬಿಟ್ಟಿದೆ. ಮತ್ತೆ ನಾನು 2 ದಿನಕ್ಕೊಮ್ಮೆ ವೆಟ್ ವೈಪ್ ಇಟ್ಕೊಂಡು ಎಲ್ಲ ಧೂಳಿ ಒರೆಸುದು ಅದನ್ನೆಲ್ಲ ಮಾಡ್ತಾ ಇರ್ತೇನಲ್ಲ, ಒಂದು ವಸ್ತು ಆ ಜಾಗದಲ್ಲಿ ಇಲ್ದಿದ್ರು ಕೂಡಲೇ ನನಗೆ ಗೊತ್ತಾಗ್ತದೆ ಆ ಒಂದು ವಸ್ತು ಮಿಸ್ ಆಗಿದೆ ಎಲ್ಲೋಗಿದೆ ಅಂತ ಹೇಳಿ. ಅದನ್ನ ಕೇಳ್ತೇನೆ ನಾನು ಇವ್ರ ಹತ್ರ, ಯಾರಾದ್ರೂ ಬಂದಿದ್ರಾ, ನೀವು ಯಾರಿಗಾದ್ರೂ ಕರೆಸಿದ್ರಾ, ಮುಟ್ಟಿಸಿದ್ರಾ, ಇದೊಂದು ವಸ್ತು ಇಲ್ಲ ಅಂತ. ಇದಕ್ಕಿಂತ ಮೊದಲು ಒಂದು 2 ವಸ್ತು ನಮ್ಮಲ್ಲಿ ಕಾಣೆ ಆಗಿದೆ, ಅದರ ನಂತರ ನಾವು ಸ್ವಲ್ಪ ಅವರೊಟ್ಟಿಗೆ ಜಾಗ್ರತೆ ಮಾಡ್ತೇವೆ ನಾವು. ಈಗ ಇದನ್ನ ನೋಡುವುದಕ್ಕಂತೆ ಸಾಕಷ್ಟು ಜನರು ಬರ್ತಾ ಇರಬಹುದು, ಇವರಿಗೆ ವಿವರಣೆ ನೀಡುವ ಜವಾಬ್ದಾರಿ ನೀವು ಮಾಡ್ತೀರೋ ಅವರು ಮಾಡ್ತಾರಾ? ಅದರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ, ಅದನ್ನ ನನ್ನ ಗಂಡನೇ ಮಾಡ್ಬೇಕು, ಅದನ್ನ ನಂಗೆ ಇಂಟ್ರೆಸ್ಟ್ ಇಲ್ಲ. ಅವರು ಅಕಸ್ಮಾತ್ ಬೇರೆ ಎಲ್ಲ ಹೋಗಿದಾರೆ ಅಂತ ಬಿಟ್ಕೊಳ್ಳಿ, ನಾನು ಅವರಿದ್ದಾಗಲೇ ಬನ್ನಿ ಅಂತ ಹೇಳ್ತೇನೆ. ಅಂದ್ರೆ ಅದು ವಿವರಣೆ ಕೊಡ್ಲಿಕ್ಕೆ ನಂಗೆ ಅಷ್ಟು ಗೊತ್ತಾಗುದು, ಅನುಭವ ನಂಗೆ ಸಾಲದು. ನಂದು ಏನಿದ್ರು ನಿರ್ವಹಣೆ ಮಾತ್ರ, ವಿವರಣೆ ಅವರೇ ಕೊಡುದು. ಈಗ ನಿಮ್ಮ ಹಿರಿಯರು ಅಥವಾ 3 ತಲೆಮಾರಿನ ಹಿಂದಿನವರು ಕೂಡ ಬಳಕೆ ಮಾಡ್ತಾ ಇದ್ದಂತಹ ವಸ್ತುಗಳನ್ನ ನೋಡಿದಾಗ ನಿಮ್ಗೆ ಏನನ್ಸ್ತದೆ? ಖುಷಿ ಅನಿಸ್ತದೆ, ಸುರಿ ಸುರಿಗೆ ಇದೆಂತದ ಹಳೆ ಪಾತ್ರ ಹಿಡ್ಕೊಂಡು ಬಂದಿದ್ದಾರೆ ಅಂತ ಸಿಟ್ಟು ಬರ್ತಿದ್ದಿತ್ತು, ಈಗ ಅದರಲ್ಲೇ ನಂಗೆ ಟೈಮ್ ಪಾಸ್ ಆಗ್ತಾ ಇದೆ. ಅದಕ್ಕೊಂದು ನಾನು ಅಡಿಕ್ಟ್ ಆಗಿದೆ ಅಂತ ಹೇಳಿದ್ರು ಸುಳ್ಳಲ್ಲ. ಅಂದ್ರೆ ಅದು ಇಲ್ದಿದ್ರೆ ಏನೋ ಮನೆಯಲ್ಲಿ ಜನರು ಇಲ್ದಾಗೆ ಆಗ್ತದೆ. ಅಂದ್ರೆ ಅಳುಪೋತ್ಸವದ ಟೈಮ್ ಅಲ್ಲಿ ನಾವು ಅದನ್ನೆಲ್ಲ ಕೆಳಗೆ ಜೋಡಿಸಿದ್ದಿದ್ದು, ಒಂದು 3 ದಿವಸ ಮನೆಯಲ್ಲಿ ಮನೆಯೆಲ್ಲ ಖಾಲಿ ಖಾಲಿ ಹಾಗೆ ತೋರ್ತು ನಂಗೆ, ಮನೆ ಖಾಲಿ ಆಗಿದೆ, ಏನು ಇಲ್ಲ, ವಸ್ತುಗಳೇನು ಇಲ್ಲ ಅಂತ. ಮತ್ತೆ ಅದನ್ನ ತಂದು ಪುನಃ ಜೋಡಿಸಿದ ಕೂಡಲೇ ಏನೋ ಒಂದು ಸಂತೋಷ ಮನೆಯನ್ನು ನೋಡಿದ ಕೂಡಲೇ, ಅದನ್ನ ನಾವು ಎಂಜಾಯ್ ಮಾಡ್ತೇವೆ. ಸಾಮಾನ್ಯವಾಗಿ ಈಗಿನ ಮಾಡರ್ನ್ ಮನೆಗಳಲ್ಲೆಲ್ಲ ಇರುವಂತಹದ್ದು ಟಿವಿ ಇರ್ತದೆ, ಫ್ರಿಡ್ಜ್ ಇರ್ತದೆ, ವಾಷಿಂಗ್ ಮಿಷಿನ್ ಇರ್ತದೆ, ಎಲ್ಲ ವಸ್ತುಗಳನ್ನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳು ಇರ್ತವೆ, ಇವುಗಳ ಜೊತೆ ಜೊತೆಗೆ ಹಳೆಯ ಕಾಲದ ವಸ್ತುಗಳನ್ನು ಕೂಡ ಜೋಡಿಸುವ ಒಂದು ಪ್ರಯತ್ನವನ್ನ ಮಾಡಿದವರು ಇದ್ದಾರಾ? ಹೇಗೆ? ಬೇರೆಯವರ? ಬೇರೆಯವರು ಮಾಡಿರ್ಬೋದು, ನಾವು ನೋಡ್ಲಿಲ್ಲ. ನಾವು ಯಾರ ಮನೆಗೆ ಹೋದಾಗ ಎಲ್ಲಿ ನೋಡ್ಲಿಲ್ಲ, ಗಮನಿಸ್ಲಿಲ್ಲ. ಆದ್ರೆ ನನ್ನ ಗಂಡ 2-3 ವಸ್ತು ಪ್ರದರ್ಶನ ಮಾಡಿದ್ದಿದ್ರು ಉಡುಪಿ ಸಾಹಿತ್ಯ ಸಮ್ಮೇಳನದಲ್ಲಿ, ಮತ್ತೆ ಧರ್ಮಸ್ಥಳದವರದ್ದು ಕೃಷಿ ಸಮ್ಮೇಳನದಲ್ಲಿ ಎಲ್ಲ ಅವರು ಪ್ರದರ್ಶನಕ್ಕೆ ಇಟ್ಟಿದ್ರು. ಅಷ್ಟೊತ್ತಿಗೆ ಜನರಿಗೆ ಗೊತ್ತಾಗಿದೆ, ಅದರ ನಂತರ ನಮ್ಗೆ ವಸ್ತುಗಳು ಬರುವುದು ಕಡಿಮೆ ಆಗಿದೆ. ಅದರ ಮೌಲ್ಯ ಏನು ಅಂತ ಜನರಿಗೆ ಗೊತ್ತಾಗಿದೆ. ಗೊತ್ತಾಗಿದೆ ಜನರಿಗೆ ಅದರ ಮೌಲ್ಯ ಏನಂತ ಗೊತ್ತಾಗಿದೆ. ಅದರ ನಂತರ ನಮಗೆ ವಸ್ತುಗಳು ಎಲ್ಲ ಬರುವುದು ಕಡಿಮೆ ಆಗಿದೆ. ಇಲ್ದಿದ್ರೆ ಅವರು ಮನೆ ರಿನೋವೇಷನ್ ಮಾಡುವತ್ತಿಗೆ ನಮ್ಮಲ್ಲಿ ಆ ವಸ್ತು ನೀವು ಬಂದು ತಗೊಂಡೋಗಿ ಅಂತ ಹೇಳ್ತಿದ್ದಿದ್ರು. ಈಗ ಎಲ್ಲ ಅದು ಕಡಿಮೆ ಆಗಿದೆ. ಸಾಮಾನ್ಯವಾಗಿ ಈಗ ಬೆಡ್ರೂಮ್ಗಳಲ್ಲೆಲ್ಲ ಒಂದು ಆಕರ್ಷಣೀಯವಾದಂತಹ ಒಂದು ಚಂದದ ಫೋಟೋ ಇರಬೇಕು ಅಂತ ಎಲ್ಲ ನಿರೀಕ್ಷೆ ಮಾಡ್ತಾರೆ. ನೀವು ಹಳೆಯ ವಸ್ತುಗಳನ್ನು ಇಟ್ಕೊಂಡಿದ್ದೀರಿ, ಈ ವ್ಯತ್ಯಾಸದಿಂದಾಗಿ ನಿಮಗೆ ಯಾವ ರೀತಿ ಒಂದು ಅನಿಸ್ತದೆ? ನನಗೆ ಹಳೆ ವಸ್ತು ನೋಡಿಯೇ ನನಗೆ ಅದೇ ಖುಷಿ ಕೊಡ್ತದೆ. ಯಾರಾದರೂ ಈಗ ನಿಮಗೆ ಒಂದು ನಾನು ಮಾಡರ್ನ್ ಟೈಪ್ ಇದೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಹೇಳಿದರೆ ನಾನು ಹೇಳ್ತೇನೆ, ಸಾರಿ, ನಮ್ಮ ಮನೆಯಲ್ಲಿ ಮಾಡರ್ನ್ ಐಟಮ್ ಯಾವುದೂ ಇಲ್ಲ, ಓನ್ಲಿ ಆಂಟಿಕ್ಸ್. ನಮಗೆ ಅದೇ ಖುಷಿ ಕೊಡ್ತದೆ ಅಂತ. ಮಕ್ಕಳ ಎರಡು ಬೆಡ್ರೂಮನ್ನು ನಾವು ಮಾಡರ್ನ್ ಆಗಿ ಮಾಡಿದ್ದೇವೆ. ಮಕ್ಕಳಿಗೆ ಹೇಳಿದ್ದೇವೆ ಅಂದರೆ ಬರುವ ಸೊಸೆ ಹೇಗೆ ಇರ್ತಾರೆ, ಅದು ಲೈಕ್ ಇರ್ತದಾ ಇಲ್ವಾ ಅಂತ ಗೊತ್ತಿಲ್ಲ ನಮಗೆ. ಅದಕ್ಕೆ ನೀವು ಏನು ಬೇಕು ಅದನ್ನು ಮಾಡರ್ನ್ ಆಗಿ ನೀವು ಇದು ಮಾಡಿ. ಇದು ಈ ಸೆಕ್ಷನ್, ಈಚಿನ ಸೆಕ್ಷನ್ ನಮ್ಮ ಹೌದು ನಮ್ಮ ಗಂಡ ಹೆಂಡತಿಯರಿಗೆ ಬಿಟ್ಟದ್ದು ಅಂತ ಹೇಳಿದ್ದೇವೆ. ಈಗ ಬೇರೆ ಬೇರೆ ವಸ್ತುಗಳ ಮಾರಾಟ ಮಾಡುವಂತಹ ಒಂದು ಅಂಗಡಿಗಳಲ್ಲಿಯೂ ಕೂಡ ಆಂಟಿಕ್ ಪೀಸ್ ಅಂತ ಇರುವಂತದನ್ನ ನಾವು ನೋಡಿದ್ದೇವೆ. ಈಗ ಉಡುಪಿಯ ರಾಜಾಂಗಣದಲ್ಲಿಯೂ ಕೂಡ ಇಂತಹ ಸಾಕಷ್ಟು ಮಳಿಗೆಗಳು ಇವೆ. ಅಲ್ಲಿರುವಂತಹದ್ದು ನಿಜವಾಗಿಯೂ ಆಂಟಿಕ್ ಪೀಸ್ ಅಥವಾ ಇದೇ ಮಾದರಿಯ ಹೊಸ ಮಾಡೆಲ್ಗಳು? ಅದರ ವ್ಯಾಲ್ಯೂ ನೋಡಿ ನೋಡ್ಬೇಕು ಅಂದ್ರೆ, ಅದೇ ಮಾದರಿ ಮಾಡುದಾದ್ರೂ ಅವರಿಗೆ ಅದು ಕಾಸ್ಟ್ಲಿ ಆಗ್ತದೆ. ಮಾದರಿ ಇರ್ಲೂಬಹುದು, ಆಂಟಿಕ್ ಇರ್ಲೂಬಹುದು. ಅಂದ್ರೆ ಆಂಟಿಕ್ ಆದ್ರೆ ಗೊತ್ತಾಗ್ತದೆ ನಮ್ಗೆ, ನಮ್ಗೆ ಗೊತ್ತಾಗ್ತದೆ, ನಮ್ಗೆ ಅದು ನೋಡಿ ನೋಡಿ ಅನುಭವ ಅದ್ರದ್ದು ನಮ್ಗೆ ಗೊತ್ತಾಗ್ತದೆ. ಮೂರ್ತಿ ಆಗ್ಲಿ ಯಾವುದೇ ಆಗ್ಲಿ ನಮ್ಗೆ ಗೊತ್ತಾಗ್ತದೆ. ನಮ್ಮ ಮನೆಯಲ್ಲಿ ಮೂರ್ತಿ ಇಲ್ಲ, ಖಾಲಿ ಅಡುಗೆ ಪರಿಸರ ಇದಕ್ಕೆ ಮಾತ್ರ ಮೂರ್ತಿಗಳು ಇಲ್ಲ ನಮ್ಮಲ್ಲಿ, ಆದ್ರೆ ಗೊತ್ತಾಗ್ತದೆ ಅದು ಆಂಟಿಕ್ ಅಲ್ಲ ಅಂತ. ಈಗ ಜನ ಬಂದು ನೋಡಿದವರ ಪ್ರತಿಕ್ರಿಯೆ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರಬಹುದು. ನಿಮ್ಮ ನೆನಪಿನಲ್ಲಿ ಉಳಿದಂತಹ ಒಳ್ಳೆಯ ಪ್ರತಿಕ್ರಿಯೆ, ಕೆಟ್ಟ ಪ್ರತಿಕ್ರಿಯೆ? ಯಾರು ಕೆಟ್ಟ ಪ್ರತಿಕ್ರಿಯೆ ಕೊಡ್ಲಿಲ್ಲ. ಅಳುಪೋತ್ಸವದಲ್ಲಿ ನಂಗೆ ಖುಷಿ ಕೊಟ್ಟಂತ ವಿಷಯ ಅಂತ ಅಂದ್ರೆ, ಈಗಿನ ಜನರೇಷನ್ ಮಕ್ಕಳಿಗೆ ತುಂಬಾ ಖುಷಿ ಕೊಟ್ಟಿದೆ. ನಾನು ಅದು ಎಣಿಸಲೇ ಇಲ್ಲ. ಇಲ್ಲಿ ಕಾಲೇಜು ಮಕ್ಕಳು ಮತ್ತೆ ಸುಮಾರು ಕಾಲೇಜ್ ಇದ್ದಾವೆ ಇಲ್ಲಿ, ಪ್ರಥಮ ದರ್ಜೆ ಕಾಲೇಜ್ ಮತ್ತೆ SMS ಕಾಲೇಜ್, ಎಲ್ಲಿಂದಲೋ ಎಲ್ಲ ಕಾಲೇಜ್ನವರ್ಸ್ ಎಲ್ಲ ಮಕ್ಕಳೆಲ್ಲ ಬಂದಿದ್ದಾರೆ, ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ, ಮೊಬೈಲ್ ಅಲ್ಲಿ ಫೋಟೋ ತೆಗೆದು ಹೋಗಿದ್ದಾರೆ. ಅದು ತುಂಬಾ ಖುಷಿ ಕೊಡ್ತದೆ ನಂಗೆ. ಮತ್ತೆ ಬೇರೆ ಯಾರು ಏನು ಹೇಳಲಿಲ್ಲ. ಸಾಮಾನ್ಯವಾಗಿ ಶಾಲಾ ಮಕ್ಕಳು ಬಂದಾಗ ಒಂದು ಉದ್ದ ಕ್ಯೂನಲ್ಲಿ ಬರ್ತಾರೆ, 50-100 ಜನ ಒಟ್ಟಿಗೆ ಬರ್ತಾರೆ, ಅವ್ರು ಏನನ್ನು ಗಮನಿಸ್ತಾರೆ? ಅವರು ಹಳೆ ಕಾಲದ ವಸ್ತುವನ್ನೆಲ್ಲ ನೋಡಿ, ಹೋ ಇದು ನಮ್ಮಲ್ಲಿ ಇದ್ದಿತ್ತು, ಇದು ಗೆದ್ದಲು ತಿಂದು ಹೋಯ್ತು, ಇಲ್ಲ ಇದ್ದಿತ್ತು ಅದು ಗೆದ್ದಲು ತಿಂದು ಹೋಯ್ತು, ನಾವು ಅದನ್ನ ಜೋಪಾನ ಮಾಡಿ ಇಡ್ಬೇಕಿದ್ದಿತ್ತು ಅಂತ ಹೇಳ್ತಾರೆ. ಕೆಲವರ ಮನೆಯಲ್ಲಿ ಇದೆ, ಅದನ್ನ ಇನ್ನು ನಾವು ಜೋಪಾನ ಮಾಡಬೇಕು ಅಂತ ಹೇಳ್ತಾರೆ. ನಾವು ಇಲ್ಲಿ ತಂದು ಕೊಡುದಿಲ್ಲ, ನಮ್ಮ ಮನೆಯಲ್ಲಿ ನಾವು ಅದನ್ನ ಜೋಪಾನ ಮಾಡಿ ಇಡ್ತೇವೆ ಅಂತ ಹೇಳ್ತಾರೆ. ಒಳ್ಳೇದು. ಪೂರ್ಣಿಮಾ ಭಂಡಾರ್ಕರ್ ಅವರೇ ನಮಸ್ಕಾರ. ನಿಮಗೆ ಧನ್ಯವಾದಗಳು. ಭಂಡಾರ್ಕರ್ ಅವರೇ, ಮನೆಯ ಕೆಳಮಹಡಿ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದಷ್ಟು ಕೃಷಿಗೆ ಪೂರಕವಾದಂತಹ ಸಾಧನಗಳು ಇರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಭಂಡಾರ್ಕರ್ ಅವರೇ, ನೀವು ಈ ಹಳೆಯ ವಸ್ತುಗಳನ್ನ ಸಂಗ್ರಹಿಸಿ ಅದರಲ್ಲಿ ಒಂದು ಆಸಕ್ತಿಯನ್ನ ತೊಡಗಿಸಿಕೊಂಡ ಹಾಗೆ ಇದನ್ನ ನೋಡುವುದಕ್ಕೂ ಸಾಕಷ್ಟು ಆಸಕ್ತರು ಇಲ್ಲಿ ಬರ್ತಾರೆ ಅಂತ ನೀವು ಹೇಳಿದ್ರಿ. ಈ ಬಗ್ಗೆ ಹೇಳಿ, ಅವರಿಗೆ ಒಂದು ಮಾಹಿತಿಯನ್ನು ನೀಡುವಂತಹದ್ದು ಈ ಬಗ್ಗೆ ಹೇಳಿ. ನೋಡಿ, 2000 ಇಸ್ವಿಯಲ್ಲಿ ಒಂದು ಕೃಷಿ ಮೇಳ ಆಯ್ತು ಕೋಟೇಶ್ವರದಲ್ಲಿ. ಅಲ್ಲಿ ಇದನ್ನೆಲ್ಲ ತಕೊಂಡೋಗಿ ಜೋಡಿಸಿ ಇಟ್ಟಿದ್ದ. ಅಲ್ಲಿ ತುಂಬಾ ಜನ ಬಂದು ನೋಡಿ, ಇವನ್ ಪೂಜ್ಯರು ಕಾವಂದರು ಸಹ ಬಂದು ನೋಡಿದ್ರು. ಅದರ ನಂತರ ಉಡುಪಿಯಲ್ಲಿ MGM ಕಾಲೇಜ್ ಗ್ರೌಂಡ್ ನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ 2006 ಕನ್ನಡ ಸಾಹಿತ್ಯ ಸಮ್ಮೇಳನ ಆಯ್ತು. ಅಲ್ಲಿ ನಾನು, ನನಗೆ ಅವರು ಒಂದು ಆಫರ್ ಕೊಟ್ಟರು, ನೀವೊಂದು ತಂದು ಇಡಬೇಕು ಅಂತ ನನಗೊಂದು ವಿನಂತಿ ಮಾಡಿಕೊಂಡ್ರು. ಆ ವಿನಂತಿ ಮಾಡಿಕೊಂಡಾಗ ನಾನು ಅಲ್ಲಿ ತಗೊಂಡೋಗಿ ಅದನ್ನು ಜೋಡಿಸಿ ಇಟ್ಟೆ. 100,000 ಜನಕ್ಕಿಂತ ಜಾಸ್ತಿ ಬಂದು ಅದನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಪ್ರಥಮ ದಿವಸ ನನಗೇನಾಯ್ತು, ನಾನು ಇಟ್ಟಲ್ಲಿ ಪ್ರತಿಯೊಬ್ಬರು ಅದನ್ನು ಮಾರ್ಲಿಕ್ಕೆ ಅಂತ ಎಣಿಸಿದ್ದಾರೆ. ಯಾಕಂದ್ರೆ ಅಲ್ಲಿ ಸ್ಟಾಲ್ ಇರುವಂತದ್ದು ವ್ಯವಹಾರ ಸ್ಟಾಲು, ಆದ್ರೆ ನಮ್ದು ಇದು ನೋಡುವಂತ ಸ್ಟಾಲ್. ಕಡೆ 2ನೇ ದಿವಸಕ್ಕೆ ನಾನು ಅಲ್ಲಿ ಹಾಕಿದೆ, ಇದು ಪ್ರದರ್ಶನಕ್ಕೆ ಮಾತ್ರ, ವ್ಯವಹಾರಕ್ಕಲ್ಲ ಅಂತ. ಅದೇ ರೀತಿಯಲ್ಲಿ ನಮ್ಮ ಒಂದಷ್ಟು ಉಪ್ಪಿನ ಭರಣಿಗಳನ್ನು ಕೂಡ ಇಟ್ಟಿರುವುದನ್ನ ನಾನು ನೋಡ್ತಾ ಇದ್ದೀನಿ. ನೋಡಿ, ಇದು ಚಿಕ್ಕ ಭರಣಿಯಿಂದ ಸ್ಟಾರ್ಟ್ ಆಗ್ತದೆ. ಎಲ್ಲ ಸೈಜಿನ ಭರಣಿಗಳಿದೆ. ಎಲ್ಲ ಸೈಜಿನ ಭರಣಿ ಅಂದ್ರೆ ನೋಡಿ, ಅಲ್ಲಿ ಅಲ್ಲಿ ಇಟ್ಟಿದ್ದೀನಲ್ಲ, ಅದು ದೊಡ್ಡ ಭರಣಿ, ಸುಮಾರು ಒಂದು 50-100 ಕಿಲೋದನ್ನ ಮೇಲೆ ಹಿಡಿಬಹುದು. 100-150 ಕೆಜಿ. ಮೊದಲಿನ ಕಾಲದಲ್ಲಿ ಅಕ್ಕಿ ಎಲ್ಲ ಹಾಕಿ ಅದನ್ನ ಇಡುವಂತ ಒಂದು 150 ಕೆಜಿ, 200 ಕೆಜಿ ಹಳೆಯ ಮನೆಯಲ್ಲೆಲ್ಲ ಇರ್ತಿತ್ತು. ಇವತ್ತದು ಕಮಲಶಿಲೆ ದೇವಸ್ಥಾನದಲ್ಲಿ ಎರಡನ್ನ ನೋಡಿದ್ದೇನೆ, ಕಮಲಶಿಲೆಯಲ್ಲಿ. ಆಮೇಲೆ ಈಗ ಹಳೆಯ ಕಾಲದ ಬಹುಶಃ ಲೆಕ್ಕಾಚಾರ ನೋಡುವಾಗ ಈ ಕಳಸಿಗೆ ಕೊಳಗ ಇದರ ಲೆಕ್ಕಾಚಾರ ಈಗಿನವರಿಗೆ ಆಗ್ಲಿಕ್ಕಿಲ್ಲ. ಕಳಸಿಗೆ ಅಂದ್ರೆ 14 ಸೇರು, ಕೊಳಗ ಅಂದ್ರೆ 2.5 ಸೇರು, ಸೇರ್ ಅಂದ್ರೆ 1 ಸೇರು, ಹಾಗೆ ಅರ್ಧ ಸೇರು, ಮತ್ತೆ ಒಂದು ಸಿದ್ಧೆ. ಇದು ಇಷ್ಟು ಐಟಮ್ ಬರ್ತದೆ. ಇದು ಇಷ್ಟು ನಮ್ಮ ಮರದಲ್ಲಿ ಇದೆ. ಮತ್ತೆ ಇದಕ್ಕೆ ನೋಡಿ ದೊಟ್ಟೆ ಮರ್ಗಿ ಅಂತ ಹೇಳ್ತಾರೆ. ದೊಟ್ಟೆ ಮರ್ಗಿ ಅಂತ ಹೇಳಿದ್ರೆ ಏತ ನೀರಾವರಿ. ಈಗೆಲ್ಲ ಮೋಟ್ರು ಸ್ವಿಚ್ ಆನ್ ಮಾಡಿದ ಕೂಡಲೇ ನೀರು ಬರ್ತದೆ. ಮೊದಲಿನ ಕಾಲದಲ್ಲಿ ಹೇಗಂತ ಹೇಳಿದ್ರೆ ಅದನ್ನ ಒಂದು ದೊಡ್ಡ ಗುಂಡಿ ಇರ್ತದೆ, ಆ ಗುಂಡಿಯಲ್ಲಿ ಒಂದು ಹಲಗೆ ಮೇಲೆ ಇದನ್ನ ಹಾಕಿ ಒಬ್ಬ ಹಲಗೆ ಮೇಲೆ ಆಚೆಚೆಗೆ ಹೋಗ್ಬೇಕು, ಅದು ನೀರನ್ನ ಮಗಿತಿತ್ತು. ಇದಕ್ಕೆ ತೊಟ್ಟೆ ಮರ್ಗಿ ಅಂತ ಹೇಳ್ತೀವಿ. ಇನ್ನೊಂದು ಶಾವಿಗೆ ಮಣೆ ಇದ್ದ ಹಾಗಿದೆ. ಹೌದು, ಇದು ಏನಂತ ಹೇಳಿದ್ರೆ ಇವಾಗೆಲ್ಲ ಹಿತ್ತಾಳಿದ್ದು ಸ್ಟೀಲ್ ಇದು ಕಬ್ಬಿಣದೆಲ್ಲ ಬಂದಿದೆ. ಇದು ಮರದಲ್ಲಿ ಮಾಡುವಂತದ್ದು ಶಾವಿಗೆ ಪಡ್ಡು ಅಂತ ಕುದುರೆ. ಅದರಲ್ಲಿ ಈಗ ಏನಾಗಿದೆ, 5 ಸೈಜ್ ನಲ್ಲಿದೆ, ಸಣ್ಣದ್ರಿಂದ ದೊಡ್ಡದ್ರವರೆ. ಅದರಲ್ಲಿ ನನಗೆ ಒಂದು ನಮ್ಮ ಸಣ್ಣದೊಂದು ಚಂದದ್ದು ನಿಮ್ಮ ಆಕಾಶವಾಣಿಯಲ್ಲೇ ಇರುವವರು ದೇವು ಹನಿಹಳ್ಳಿ ಅಂತಿದ್ದಾರೆ, ಅವ್ರು ತಂದ್ಕೊಟ್ಟಿದ್ದಾರೆ. ಅವ್ರ ಸಹ ನನ್ನ ಕಲೆಕ್ಷನ್ ನಲ್ಲಿ ಒಂದು ಅವರ ನೆನಪಿಗೆ ತಂದು ಕೊಟ್ಟದ್ದುಂಟು. ಆಮೇಲೆ ಅಕ್ಕಿಯನ್ನ ಹುಡಿ ಮಾಡುವಂತಹ ಒಂದು ಬೀಸುವ ಕಲ್ಲು. ಹೌದು, ಅದು ಯಾಕಂದ್ರೆ ಈಗ ಇಲ್ಲ, ಈಗೆಲ್ಲ ಮಿಕ್ಸಿಯಲ್ಲಿ ಹಾಕಿದ್ರೆ ಡ್ರು ಇದಾಗ್ತದೆ. ಆದ್ರೆ ಮೊದ್ಲೆಲ್ಲ ಹಾಗಲ್ಲ, ಕೈಯಲ್ಲೇ ಅದನ್ನ ಇದ್ ಮಾಡ್ಬೇಕಿತ್ತು. ಅದು ಸಹ ನೋಡ್ಲಿ ಇವತ್ತಿನ ಜನಾಂಗ ಅಂತ ಇಟ್ಟಿದ್ದೀನಿ. ಗಾಂಧೀಜಿಯ ಚರಕವನ್ನು ನೆನಪಿಸುವಂತಹ ಒಂದು ರಾಟೆ. ಇದು ಚರಕ ಯಾಕಂತ ಹೇಳಿದ್ರೆ ನೋಡಿ, ನಾವು ಪುಸ್ತಕದಲ್ಲಿ ಗಾಂಧೀಜಿಯವರು ಚರಕದ ಎದುರು ಕೂತು ಮಾಡಿದ್ದನ್ನ ನೋಡ್ತೇವೆ. ಮತ್ತೆ ನಮ್ಮ ಗಾಂಧೀಜಿಯವರದ್ದು ಎಲ್ಲಿ, ಅದು ಅಲ್ಲಿ ಇದೆ ಗಾಂಧೀಜಿಯವರ ಆಶ್ರಮದಲ್ಲಿ. ಇದು ನನ್ಗೆ ಒಂದ್ ಕಡೆಯಲ್ಲಿ ಸಿಕ್ಕಿತ್ತು, ಅವರು ಅದನ್ನ ಒಂದ್ ಕಡೆಯಲ್ಲಿ ಮೇಲೆ ಹಾಕಿಟ್ಟಿದ್ದಾರೆ. ಇವನ ಇದಕ್ಕೆ ಕಟ್ಟಿದ ಹುರಿ ಎಲ್ಲ ಆವಾಗದ್ದೆ, ಒಂದು 50-100 ವರ್ಷ ಆಗಿರ್ಬಹುದು. ಅದಕ್ಕೆ ಆ ಹುರಿ ಸಹ ನಾನು ತೆಗಿಲಿಲ್ಲ, ಅದನ್ನ ತಂದಿಲ್ಲಿಟ್ಟ. ಹಾಗೆ ಇದು ನೋಡಿ, ಪತ್ತಾಸ ಅಂತ ಹೇಳ್ತೀವಿ. ಇದು ಪತ್ತಾಸ ಅಂತ ಹೇಳಿದ್ರೆ ನಮ್ಮ ಈಗ ತುಂಬಾ ಬೇಸಾಯ ಮಾಡುವವರು ಅಕ್ಕಿ ಸಂಗ್ರಹ ಮಾಡ್ಲಿಕ್ಕೆ ಅದನ್ನು ಉಪಯೋಗಿಸ್ತಾರೆ, ಪತ್ತಾಸ ಅಂತ ಹೇಳಿ. ಮೀನನ್ನು ಹಿಡಿಯುವಂತ ಇದು ನೋಡಿ, ಇದಕ್ಕೆ ಇದು ಒಂದು ಇದರಲ್ಲಿ ಮಾಡುವಂತದ್ದು ಯಾವ್ದು, ಬಿದಿರಿಂದು. ಇದನ್ನ ಈ ರಾತ್ರಿಗೆ ತಿಂಗಳ ಬೆಳಕಿಗೆ ಮೀನು ಹಿಡಿಲಿಕ್ಕೆ ಹೋಗ್ತಾರೆ. ಆ ಮೀನು ಹಿಡಿಲಿಕ್ಕೆ ಹೋದಾಗ ಅವ್ರು ಹೀಗೆ ಹಾಕಿದ ಕೂಡಲೇ ಅದರಲ್ಲಿ ಮೀನು ಬರ್ತದೆ, ಅದನ್ನ ಕೈಯಲ್ಲಿ ತೆಗಿತಾರೆ. ಈಳಿಗೆ ಮಣೆ. ಹೌದು, ಇದೇನಂತ ಹೇಳಿದ್ರೆ ನಮ್ಮಲ್ಲಿ ಈಗ ಮಿಕ್ಸಿಯಲ್ಲಿ ಆಗ್ತದೆ, ಗ್ರೈಂಡರ್ ನಲ್ಲಿ ಆಗ್ತದೆ, ಆದ್ರೆ ಕೈಯಲ್ಲಿ ಮಾಡುವಂತದ್ದು. ಇದು ಹೇಗಂತ ಹೇಳಿದ್ರೆ ಇಲ್ಲಿಯೇ ನಾವು ಇದು ಮಾಡಿದ ಕೂಡಲೇ ಅಲ್ಲಿಯೇ ಬೀಳ್ತದೆ ಯಾವುದು ತೆಂಗಿನ ತುರಿ, ಅದನ್ನ ಮತ್ತೆ ತೆಗೆಯುವಂತದ್ದು. ಇದು ಇಸ್ತ್ರಿ ಪೆಟ್ಟಿಗೆ, ಈಗೆಲ್ಲ ಕರೆಂಟಿನ ಇಸ್ತ್ರಿ ಪೆಟ್ಟಿಗೆ ಬಂದಿದೆ. ಇದು ಹಳೆಯದು, ಇದ್ದಿಲಿದು, ಅದು ಹಳೆಯ ಸ್ಟವ್. ಇದು ನೋಡಿ, ಇದು ಇವತ್ತಿಗೂ ಕೆಲವು ಪಿಕ್ಚರ್ ನಲ್ಲಿ ಬರ್ತದೆ. ಈ ಶೇಟುಗಳು ಚಿನ್ನದ ಅಡ ಇಟ್ಟು ಚಿನ್ನ ಕೊಡುವಂತ ಒಂದು ವ್ಯವಸ್ಥೆ, ಆ ಶೇಟ್ಗಳು ಕೂತ್ಕೊಳ್ಳುವಂತ ಕೆಳಗೆ ಕೂತ್ಕೊಂಡು ಈಗಿನ ಕಾಲದಲ್ಲಿ ಸೋಫಾ ರೀತಿಯಲ್ಲಿ ಮಾಡ್ತಾರೆ. ಹೌದು, ಹಾಗೆ ಇದು ಇದಕ್ಕೆ ಹಡಿ ಮಂಚ ಅಂತ ಹೇಳ್ತೀವಿ. ಹಡಿ ಮಂಚ ಅಂತ ಹೇಳಿದ್ರೆ ಈ ಭತ್ತ, ಇವತ್ತು ನೋಡಿ ಇವತ್ತೇನಾಗಿದೆ, ಮೆಷನ್ ಬರ್ಲಿಕ್ಕೆ ಹೋಗಿ, ಅಲ್ಲ ಮೆಷನ್ ಬಂದದ್ದನ್ನ ಅಲ್ಲದೆ ಇದ್ರು ಆಗುದಿಲ್ಲ ಇತ್ತು. ಇದು ಕೈಯಲ್ಲೆಲ್ಲ ಮಾಡಿ ಈಗ ಮಾಡುವಂತ ಬೇಸಾಯಕ್ಕೆ ಈಗ ಜನ ಎಲ್ಲ ಹೇಗಂದ್ರೆ ಅಲರ್ಟ್ ಆಗಿದ್ದಾರೆ, ಬೇಸಾಯವನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ಬೇಸಾಯ ಕಡಿಮೆ ಮಾಡಿದ್ರು, ಆವಾಗ ಈ ಹಡಿ ಮಂಚದಲ್ಲಿ ಹೊತ್ಕೊಂಡು ಬಂದು ಹಡಿ ಮಂಚಕ್ಕೆ ಹೊಡೆಯುದಿತ್ತು. ಈಗ ಮೆಷನ್ ಬರ್ಲಿಕ್ಕೆ ಹೋಗಿ ಮೆಷನ್ಗೆ ಗದ್ದೆಯಲ್ಲಿ ಬಿಟ್ರೆ ಅದು ಕಟ್ ಮಾಡಿ ಚೀಲ ಮಾಡಿ ಹೊರಗೆ ಬರ್ತದೆ, ಅಲ್ಲಿವರೆಗೆ ಸುಲಭ. ಬಿದಿರಿನ ಕೆಲವೊಂದಷ್ಟು ಬುಟ್ಟಿಗಳು ಕೂಡ ಕಾಣ್ತಾ ಇದೆ. ಇದೆಲ್ಲ ನಮ್ದು ಮೊದಲಿನ ಕಾಲದಲ್ಲಿ, ಇದರಲ್ಲಿ ನೋಡಿ ಸೆಕೆ ಹಿಟ್ಟು ಅಂತ ಮಾಡ್ತಾರೆ. ಸೆಕೆ ಹಿಟ್ಟು ಇದು ಸೆಕೆ ಹಿಟ್ಟು ಮಾಡುವಂತದ್ದು. ಇಡ್ಲಿ ನಮ್ಮ ಅಡಕಲ್ನಲ್ಲಿ ಇಟ್ಟು ಸೆಕೆ ಹಿಟ್ಟು ಮಾಡ್ತಾರೆ. ಇದರಲ್ಲಿ ಇದು ಟೈಪ್ ರೈಟರ್ ಮಿಷಿನ್ ಅಲ್ಲ, ಇದು ಇದಕ್ಕೆ ಪಿಕ್ಚರ್ ನಲ್ಲಿ ಈಗೆಲ್ಲ ಪಿಕ್ಚರ್ ಹೇಗಂದ್ರೆ ಟೇಪ್ ಹಾಕು, ಮ್ಯಾಗ್ನೆಟಿಕ್ ಟೇಪ್. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಪಿಕ್ಚರ್ ಬಿಡುವಾಗ ಪ್ರೊಜೆಕ್ಟರ್ ಎದುರು ಕೋಣೆಯಲ್ಲಿ ಪಿಕ್ಚರ್, ಅದು ಪಿಕ್ಚರ್ ಪ್ರೊಜೆಕ್ಟರ್ ಇರ್ತದೆ, ಅದು ಸ್ಕ್ರೀನ್ ಮೇಲೆ ಬೀಳುವಂತದ್ದು. ಈಗ ಆ ಸಿಸ್ಟಮ್ ಇಲ್ಲ, ಇವೆಲ್ಲ ಟೈಪ್ ರೈಟರ್ಗಳು. ಇದು ಇದು ನೋಡಿ, ಇದು ಇದು ಅನ್ನ, ಮೊದಲ ಅನ್ನ ಬಾಗಿಲ ಮರಿಗೆಗಳು. ಇದು ನಿಮ್ಮ ಅವಲಕ್ಕಿ ಎಲ್ಲ ಕುಟ್ಲಿಕ್ಕೆ, ಅವಲಕ್ಕಿ ಕಲಸಲಿಕ್ಕೆ. ಇದು ಗಾಣ, ಎಣ್ಣೆ ತೆಗೆಯುವ ಗಾಣ. ಅದರ ಇವನ್ ಆ ಸಣ್ಣ ಸೌಂಟ್ ಇದೆ ನೋಡಿ, ಸ್ವಲ್ಪ ಎಣ್ಣೆ ಬಂದದ್ದನ್ನು ಮೊದಲು ಗಾಣದಲ್ಲಿ ಎಣ್ಣೆ ಮಾಡ್ತಿದ್ರು, ಅದರ ಒಂದು ವಸ್ತು ಅದು. ಇದೆಲ್ಲ ಸಂಬಾರ್ ಬಟ್ಲು. ಇದೆಲ್ಲ ಹೇಗಂತ ಹೇಳಿದ್ರೆ ಮೊದಲೆಲ್ಲ ಸಂಬಾರ್ ಜೀನ್ಸ್ ಇಡ್ಲಿಕ್ಕೆ ಈಗೆಲ್ಲ ಸ್ಟೀಲ್ನಲ್ಲಿ ಹಿತ್ತಾಳೆಯಲ್ಲೆಲ್ಲ ಬಂದಿದೆ, ಬಟ್ ಮೊದಲಿನ ಕಾಲದಲ್ಲಿ ಇದರಲ್ಲೇ ಇಡಬೇಕಿತ್ತು. ಅದರಲ್ಲೇ ಬೇರೆ ಬೇರೆ ರೀತಿಯ ಆಕೃತಿಯ ಬೇರೆ ಬೇರೆ ರೀತಿಯ ಸಂಬಾರ್ ಬಟ್ಲುಗಳು. ಇದು ಕೊಳಗ ಅಂತ ನಾನು ಅವಾಗ ಹೇಳಿದ್ನಲ್ಲ, ಅದಕ್ಕೆ ಕೊಳಗ ಅಂದ್ರೆ ಅದೇ ಹೇಳ್ತೀವಿ. ಅದು ಸೇರು, ಇದು ಸೇರು, ಅದು ಅರ್ಧ ಸೇರು, ಅದು ಪಾವು. ಹಾಗೆ ಇಲ್ಲಿ ಇಲ್ಲಿ ಜೋಡಿಸಿ ಇಟ್ಟಿದ್ದೇನೆ ರೇಡಿಯೋಗಳು. 1, 2, 3 ಎಷ್ಟು ಹಳೆಯದು ಇದರಲ್ಲಿ? 100 ವರ್ಷ ಹಳೆಯದು ಇದೆ. ಈಗಲೂ ಕೂಡ ಕೆಲಸ ಮಾಡ್ತಾವ? ಅದನ್ನ ನಾನು ಟ್ರೈ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಈಗ ಇದನ್ನ ರಿಪೇರಿ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ, ಯಾಕಂದ್ರೆ ಆ ಜನಾಂಗ ಇಲ್ಲ ಈಗ. ಈಗ ಅದನ್ನ ನಾನು ಮಕ್ಕಳಿಗೆ ನೋಡ್ಲಿಕ್ಕೆ ಅಥವಾ ನೋಡದಿದ್ದವರಿಗೆ ನೋಡ್ಲಿಕ್ಕೆ ಅದನ್ನ ಇಟ್ಟಿದ್ದೇನೆ. ಅದು ಚಾಲನೆಯಲ್ಲಿ ಇದೇ ಇಲ್ವ ಅಂತ ನಾನು ನೋಡ್ಲಿಲ್ಲ. ಭಂಡಾರ್ಕರ್ ಅವರು, ಈಗ ಸಾಕಷ್ಟು ವಸ್ತುಗಳನ್ನೆಲ್ಲ ನೀವು ಪರಿಚಯ ಮಾಡಿದ್ದೀರಿ, ಈಗ ಈಗ ಇವುಗಳ ಒಂದು ಸಂರಕ್ಷಣೆ ಮಾಡುವಂತಹದ್ದು ಮತ್ತು ಎಲ್ಲೆಲ್ಲಿಂದ ನೀವು ಸಂಗ್ರಹಣೆ ಮಾಡಿದ್ದೀರಿ, ಈ ಬಗ್ಗೆ ಸ್ವಲ್ಪ ವಿವರವನ್ನು ಹೇಳಿ. ನಾನು ಹೇಳಿದಾಗೆ ಒಂದು 3 ದಶಕಗಳಿಂದ ಇದನ್ನ ಕಲೆಕ್ಷನ್ ಮಾಡ್ತಾ ಇದ್ದೆ. ಈ ಕಲೆಕ್ಷನ್ ಮಾಡುವಾಗ ಹೇಗಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಒಂದು ಎರಡು ಮೂರರಿಂದಲೇ ಸ್ಟಾರ್ಟ್ ಮಾಡುವಂತದ್ದು, ವರ್ಷ ವರ್ಷ ಅದು ಎಡಾಗ್ತಾ ಹೋಗುವಂತದ್ದು. ಅದರಲ್ಲಿ ಹೇಗಂತ ಹೇಳಿದ್ರೆ, ಕೆಲವರು ಅವರಾಗಿ ನಮ್ಮಲ್ಲಿ ಇಲ್ಲಿ ಬಂದು ನೋಡಿ ನೋಡಿ, ಕಳೆದ ವರ್ಷ ಅಳುಪ ಉತ್ಸವ ಆಗಿತ್ತು ಬಾರ್ಕೂರ್ನಲ್ಲಿ. ಆ ಅಳುಪ ಉತ್ಸವ ಆಗುವಾಗ ನಾನು ಇದನ್ನೆಲ್ಲ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೆ. ಯಾವ ಫೀಸ್ ಇಲ್ಲದೆ ನಾನು ಪ್ರದರ್ಶನಕ್ಕೆ ಇಟ್ಟಿದ್ದೆ. ಯಾಕಂದ್ರೆ ಆವಾಗಿನ ಜಿಲ್ಲಾಧಿಕಾರಿಗಳಾದ ಮೇರಿ ಫ್ರಾನ್ಸಿಸ್ ಅವರು ನನಗೆ ಒಂದು ಲೆಟರ್ ಕಳಿಸಿದ್ರು. ಅವರು ಜಿಲ್ಲಾಧಿಕಾರಿಯೂ ಹೌದು, ಕನ್ನಡ ಸಂಸ್ಕೃತಿ ಇಲಾಖೆಯ ಈ ಇದೇ ಅಳುಪ ಉತ್ಸವದ ಅಧ್ಯಕ್ಷರು ಹೌದು. ಅವರು ನನಗೆ ಒಂದು ಲೆಟರ್ ಕಳಿಸಿದ್ರು, ಏನಂದ್ರೆ ನಿಮ್ಮ ಮನೆಯಲ್ಲಿ ಹಳೆಯ ವಸ್ತುಗಳು ಇದ್ದಾವೆ ಅಂತ ಕೇಳಿದ್ದೀವಿ, ಅದನ್ನ ಒಂದು ನೀವು ನಾಡ್ದು ಪ್ರದರ್ಶನಕ್ಕೆ ಇಡಬಹುದೇ ಅಂತ ಕೇಳಿದ್ರು. ನಾನು ಸಂತೋಷದಲ್ಲಿ ಒಪ್ಕೊಂಡೆ, ಅದನ್ನ ಇಲ್ಲಿ ಪ್ರದರ್ಶನ ಮಾಡಿದ್ದೆ. ಒಂದು 20,000 ಜನ ಬಂದು ನೋಡಿ ಹೋಗಿದ್ರು, ಜನರಿಗೆ ಖುಷಿಯಾಗಿತ್ತು. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಇದು ನಾವು 10 ಸ್ಟಾರ್ಟ್ ಮಾಡಿ ಇವತ್ತೊಂದು 2,500 ಐಟಂಗಳಿದ್ದಾವೆ. ಇದನ್ನ ನೀವು ಕೇಳಿದ್ರಿ ಪ್ರಶ್ನೆ ಏನಂದ್ರೆ, ಇದನ್ನ ಹೇಗೆ ಸಂಗ್ರಹಿಸ್ತೀರಿ ಅಂತ. ಇದಕ್ಕೆ ನನ್ನ ಒಬ್ಬನ ಶಕ್ತಿ ಖಂಡಿತ ಸಾಲದು. ಇದರಲ್ಲಿ ನಮ್ಮ ಮನೆಯವರು, ಯಾಕಂತ ಹೇಳಿದ್ರೆ ಇವತ್ತು ನನ್ನ ಇದನ್ನೆಲ್ಲ ಒಂದು ಸಂಗ್ರಹಿಸಿ ಇಡಬೇಕಾದ್ರೆ, ಅದನ್ನು ಕ್ಲೀನ್ ಮಾಡಿ ಇಡಬೇಕಾದ್ರೆ ನಮ್ಮ ಪತ್ನಿಯ ಸಹಾಯ ಖಂಡಿತ ಬೇಕು. ಅದನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ನಾನು ತಂದಿಡೋದು, ಅವ್ರು ಅದನ್ನು ಸೆಟ್ ಮಾಡೋದು ಅಥವಾ ಅದನ್ನು ಕ್ಲೀನ್ ಮಾಡಿಸೋದು, 2 ತಿಂಗಳಿಗೊಂದ್ಸಲ ಒರೆಸೋದು, ತಿಂಗಳಿಗೊಂದ್ಸಲ ಒರೆಸೋದನ್ನು ಅವ್ರು ಮಾಡ್ತಾರೆ. ಮತ್ತೆ ನನಗೆ ಒಂದು ಪ್ರಶ್ನೆ ಕೇಳಿದರು ಕೆಲವರು, ನಿಮ್ಗೀಗ ಪ್ರಾಯ 59-60, ನಿಮ್ಮ ಕಾಲ ನಂತರ ಇದನ್ನು ಯಾರು ಅಂತ. ನನಗೆ 2 ಹುಡುಗರು ಗಂಡ್ಮಕ್ಕಳಿದ್ದಾರೆ, ಅವ್ರು ಸಹ ಒಬ್ಬ ಡಾಕ್ಟ್ರು ಒಬ್ಬ ಇಂಜಿನಿಯರು, ಅವ್ರು ಸಹ ಇದರಲ್ಲಿ ಆಸಕ್ತಿ ಇದ್ದಾರೆ, ಅವ್ರು ಸಹ ಆಸಕ್ತರು. ಇದನ್ನು ನನ್ನ ಕಾಲದ ನಂತರ ಅಲ್ಲ, ನಾವೀಗ ನಮ್ಮ ಕಾಲದ ಬಗ್ಗೆ ಮಾತ್ರ ಚಿಂತನೆ, ಆದ್ರೂ ಸಹ ಮುಂದಿನ ದಿನಗಳಲ್ಲಿ ಏನು ಒಂದು ಪ್ರಶ್ನೆ ಬಂದಾಗ ನನ್ನ ಮಕ್ಕಳು ಏನು ಹೇಳಿದಂದ್ರೆ, ಇದನ್ನು ನಾವು ಮೇಂಟೈನ್ ಮಾಡ್ತೀವಪ್ಪ ಅಂತೇಳಿ ಹೇಳಿದ್ದಾರೆ. ಮತ್ತೆ ದೈವ ಇಚ್ಛೆ. ಈಗ ಸಂಗ್ರಹಿಸುವಂತಹದ್ದು ಮತ್ತು ಸಂರಕ್ಷಣೆ ಮಾಡುವಂತಹದ್ದು ಎರಡರ ಜೊತೆ ಜೊತೆಗೆ ಮಾಡಬೇಕಾದಂತಹ ಕೆಲಸ, ಜೊತೆಗೆ ಇದಕ್ಕೆ ಪೂರಕವಾದಂತಹ ಮಾಹಿತಿಯನ್ನ ಕಲೆ ಹಾಕುವ ಪ್ರಯತ್ನ ಏನಾದ್ರು ಮಾಡಿದ್ರ? ಮಾಹಿತಿ ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನೋಡಿ ನನಗೆ ಪೇಜಾವರ ವಿಶ್ವ ಪ್ರಸನ್ನ ತೀರ್ಥರು, ನಾನು ಉಡುಪಿ ಕನ್ನಡ ಸಂಸ್ಕೃತಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇದನ್ನ ಇಟ್ಟಾಗ ಅವ್ರು ಬಂದು ಅವರ ಹಸ್ತಾಕ್ಷರದಲ್ಲಿ ಬರೆದುಕೊಟ್ಟಿದ್ದಾರೆ. ಏನಂದ್ರೆ, ನೋಡಿ ತುಂಬಾ ಸಂತೋಷ ಆಯ್ತು, ಆದ್ರೆ ನನ್ನದೊಂದು ವಿನಂತಿ ಏನಂದ್ರೆ, ಯಾವ್ಯಾವ ನಾನು ಏನ್ ಮಾಡಿದ್ದೆ ಅಲ್ಲಿ ಅವಾಗ ಜೋಡಿಸಿ ಮಾತ್ರ ಇಟ್ಟಿದ್ದೆ ಅಲ್ಲಿ. ಆದ್ರೆ ಅದರ ಎದುರುಗಡೆ ನಾನು ವಿವರಣೆ ಕೊಡ್ಲಿಲ್ಲ. ಅವ್ರು ನನಗೆ ಒಂದು ಇದನ್ನು ಮಾಡಿದ್ರು, ಏನಂತ ಹೇಳಿದ್ರೆ, ನೀವು ಇದೆಲ್ಲ ಚೆನ್ನಾಗಿದೆ, ನನಗೆ ಭಾರಿ ತುಂಬಾ ಸಂತೋಷ ಆಗಿದೆ, ಆದ್ರೆ ನನ್ನದೊಂದು ಇದೇನಂತ ಹೇಳಿದ್ರೆ, ಆಸೆ ಏನಂತ ಹೇಳಿದ್ರೆ, ಸಲಹೆ ಏನಂತ ಹೇಳಿದ್ರೆ, ನೀವು ಯಾವ ಐಟಮ್ ಇದೆ ಆ ಐಟಮ್ನ ಎದುರುಗಡೆ ಆ ಮಾಹಿತಿ ಕೊಟ್ರೆ ಅದು ಇನ್ನೂ ಉಪಕಾರ ಆಗ್ತದೆ ಅಂತ ಹೇಳೋದನ್ನ ಹೇಳಿದ್ರು. ಆದ್ರೆ ಇದಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ, ಪ್ರತಿ ಒಂದನ್ನ ನಾನು ಇವತ್ತು 2,500 ಐಟಮ್ ಅನ್ನ ಇಡುವಾಗ ಅದ್ರ ಎದುರು ಹೆಸರು ಅಂದ್ರೆ ಅದರದ್ದು ವಿವರ ಇಡಬೇಕಾದ್ರೆ ನನಗೆ ತುಂಬಾ ಜಾಗ ಬೇಕಾಗ್ತದೆ. ಅವರು ನನಗೆ ಕೊಟ್ಟಂತ ಒಂದು 2 ಮಳಿಗೆಯಲ್ಲಿ ನಾವು ಅದನ್ನ ಇಡುವಾಗ ಅದನ್ನ ಇಡ್ಲಿಕ್ಕೆ ಅದು ಪ್ರಾಬ್ಲಮೇ, ಕಷ್ಟನೇ. ಆದ್ರೆ ನಾವಲ್ಲಿ ಇರ್ತಿತ್ತು, ನಾವಲ್ಲಿದ್ದು ಅದನ್ನ ವಿವರಣೆ ಕೊಡ್ತಿತ್ತು. ಆ ವಿವರಣೆ ಕೊಟ್ಟು ಜನರಿಗೆ ಯಾರಿಗೂ ಅಂದ್ರೆ ಮಾಹಿತಿ, ಕೆಲವು ಮಕ್ಕಳು ಬಂದವರು ಅದೆಂಥದ್ದು ಇದೆಂಥದ್ದು ಅಂತ ಕೇಳ್ತಿದ್ರು, ಅದಕ್ಕೆಲ್ಲ ವಿವರಣೆ ಕೊಡ್ತಿತ್ತು. ಆಗ್ಲಿಕ್ಕೆ ಹೋಗಿ ಅಲ್ಲಿ ವಿಶ್ವ ಪ್ರಸನ್ನರು ಹೇಳಿದ್ದು 100 ಸರಿಯೇ, ಆದ್ರೆ ಅಲ್ಲಿ ಅನಿವಾರ್ಯತೆ ಬೇರೆ, ಗೊತ್ತಾಯ್ತಾ. ಆಗ್ಲಿಕ್ಕೆ ಹೋಗಿ ಮುಂದಿನ ದಿನಗಳಲ್ಲಿ ಏನಾದರೂ ಇಂಥ ಕಾರ್ಯಕ್ರಮ ಇದ್ದಾಗ ನಮ್ಮ ಶ್ರೀಗಳು ಹೇಳ್ದಾಗೇನೆ ಅದನ್ನು ಸ್ವಲ್ಪ ಒಂದು. ಮತ್ತೆ ಈ ಯಾವಾಗ್ಲೂ ಹೇಗಂತ ಹೇಳಿದ್ರೆ, ಈ ಹಳೆಯ ವಸ್ತುಗಳನ್ನು ಇಡುವಾಗ ಸಂಗ್ರಹ ಇಡುವಾಗ ಒಂದು ವಸ್ತುಗೂ ಇನ್ನೊಂದು ವಸ್ತುಗೂ ಮಿನಿಮಮ್ ಒಂದು 6 ಗ್ಯಾಪ್ ಇರಬೇಕು. ನಾವು ಅಲ್ಲಿ ಏನಾಗ್ತದೆ, 6 ಗ್ಯಾಪ್ ಕೊಟ್ಟು ಕೊಡ್ಲೇ ನಮ್ಗೆ ಜಾಗ ಜಾಸ್ತಿ ಸಾಕಾಗುದಿಲ್ಲ, ಅವಾಗ ಅಲ್ಲಿ ಆ ಹೆಸರು ಬರೀಲಿಕ್ಕೆ ಆಗುದಿಲ್ಲ. ನಿಜವಾಗಿ ಆದ್ರೆ ಹೇಗಂತ ಹೇಳಿದ್ರೆ, ಒಂದು ಇದು ನನ್ನ ವೈಯಕ್ತಿಕ, ಅದೇ ಒಂದು ಇನ್ಸ್ಟಿಟ್ಯೂಷನ್ ನಿಂದ ಮಾಡುದಂತಾದ್ರೆ ಅಥವಾ ಯಾವುದೇ ಒಂದು ಚಾರಿಟೇಬಲ್ ಟ್ರಸ್ಟ್ ಇಂದ ಮಾಡುದಾದ್ರೆ ಅದಕ್ಕೆ ಹಣ ಎಲ್ಲ ಹೊರಗಿಂದ ಬರ್ತದೆ, ನಾವು ಹೇಗ್ ಬೇಕಾದ್ರೆ ಹಾಗೆ ಮಾಡಬಹುದಾಗ್ತದೆ. ಇದು ನಾನು ಯಾರತ್ತೂ ಯಾವ ಯಾರತ್ರೂ ಹಣ ನನ್ನ ವೈಯಕ್ತಿಕ ಇದು. ನನಗೆ ಮೊನ್ನೆ ಒಬ್ರು ಪೇಪರ್ನವರು ಕೇಳಿದ್ರು, ನೀವು ಆ ಸರ್ಕಾರದಿಂದ ಏನಾದರೂ ಬಯಸ್ತೀರಾ ಅಂತೇಳಿ. ನಾನು ಖಂಡಿತ ನಾನು ಬಯಸುವುದಿಲ್ಲ ಅಂತ ಹೇಳಿದೆ. ಸರ್ಕಾರದಿಂದ ನನಗೆ ಅಂದರೆ ನಾನು ಸರ್ಕಾರ ಹಣ ಕೊಡಬೇಕು, ಸರ್ಕಾರದವ್ರು ನನಗೆ ಅದು ಕೊಡಬೇಕು ಇದು ಕೊಡಬೇಕಂತ ಕೇಳುವ ಪ್ರಶ್ನೆ ಇಲ್ಲ. ಸರ್ಕಾರದ ಕೆಲಸ ಏನಿದೆ ಅದನ್ನು ಚೆನ್ನಾಗಿ ಮಾಡಿಕೊಂಡ್ರೆ ಸಾಕು. ಮತ್ತು ನಮ್ಮ ಇದಕ್ಕೆಲ್ಲ ಸರ್ಕಾರ ತಲೆ ಹಾಕ್ಲಿಕ್ಕೆ ಬಂದರೆ ಅದು ಅಷ್ಟು ಸಮಂಜಸ ಆಗುವುದಿಲ್ಲ. ನಾನು ಇದನ್ನು ಸರ್ಕಾರಕ್ಕೆ ಅಂದರೆ ಆವಾಗ ಸರ್ಕಾರದ ಅಧೀನದಲ್ಲಿ ಬಂದಾಗ ಆಗ್ತದೆ. ಇದು ನನ್ನ ವೈಯಕ್ತಿಕ ಸರ್ಕಾರಕ್ಕೆ ದಿಂದ ನಾನು ಈಗ ಪ್ರಶಸ್ತಿಗಳನ್ನ ಮುಂದೆ ಏನಾದ್ರೂ ಇದ್ರಲ್ಲಿ ತಗೊಳ್ಬಹುದು ಬಿಟ್ರೆ ನಾನು ಸರ್ಕಾರದಿಂದ ಹಣವನ್ನ ಬಯಸುವಂತದ್ದು ಅಷ್ಟು ಸಮಂಜಸ ಅಲ್ಲ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನನ್ನ ಒಂದು ದೊಡ್ಡ ಆಸೆ ಇತ್ತು ಏನಂತ ಹೇಳಿದ್ರೆ, ಪೂಜ್ಯ ಕಾವಂದ್ರು ವೀರೇಂದ್ರ ಹೆಗ್ಗಡೆ ಅವರು ನನ್ನ ಸ್ಫೂರ್ತಿ ಅವರೇ. ನಾನು ಇದನ್ನೆಲ್ಲ ಹೌದು ಕಲೆಕ್ಷನ್ ಮಾಡ್ಲಿಕ್ಕೆ ನನಗೊಂದು ಆಸೆ ಇತ್ತು. ಅವರ ಒಂದು ಪಾದಸ್ಪರ್ಶ ನಮ್ಗೆ ಆಗ್ಬೇಕು. ನನ್ನ ಈ ಒಂದು ಏನ್ ಮ್ಯೂಸಿಯಂ ಮಾಡಿದ್ದೀನಿ ಅಲ್ಲಿ ಅವರದೊಂದು ನಮ್ಮ ಮನೆಗೆ ಅವರ ಪಾದಸ್ಪರ್ಶ ಆಗ್ಬೇಕಂತ 2016 ಅವ್ರ ಹತ್ರ ಹೋಗಿ ಒಂದು ವಿನಂತಿ ಕೊಟ್ಟೆ. ತಾವುಗಳು ಬಂದು ಒಂದು ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನೋಡಿ ನಗಾಡಿದ್ರು. ಮತ್ತೆ ಬಂದ್ರು, ಆಶೀರ್ವಾದ ಮಾಡಿದ್ರು. ಹಾಗೇನೆ ನಮ್ಮ ಬಾರ್ಕೂರು ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಸಂತೋಷ್ ಗುರುಜಿ ಅವರು ಬಂದಿದ್ರು. ಹಾಗೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಾದ ಜಯಮಾಲಾ ಮೇಡಮ್ ಅವರು ಬಂದಿದ್ರು. ನಮ್ಮ ಇವಾಗಿನ MLC ಅವರಾದ ಮಂತ್ರಿಗಳಾದ ಕೋಟಾ ಶ್ರೀನಿವಾಸ ಪೂಜಾರರು ಬಂದಿದ್ರು. ಹಾಗೆ ತುಂಬಾ ದೊಡ್ಡ ಅತಿಥಿಗಳೆಲ್ಲ ಬಂದಿದ್ರು. ಇನ್ನು ಮುಂದೆಯೂ ಸಹ ನಾನು ಇಂಥ ಕಾರ್ಯಕ್ರಮ ಏನಾದರೂ ಇದ್ದಲ್ಲಿ ಸಾರ್ವಜನಿಕವಾಗಿ ಅದನ್ನು ನಮ್ಮಲ್ಲಿ ಇಟ್ಟು ಮುಂದಿನ ಮಕ್ಕಳಿಗೆ ಇದ್ರ ಬಗ್ಗೆ ಕುಲಂಕುಷವಾಗಿ ಹೇಳಲಿಕ್ಕೆ ನಾನು ಯಾವ ದಿವಸವೂ ಇದಕ್ಕೆ ರೆಡಿ ಇದ್ದೇನೆ. ಅಥವಾ ನಮ್ಮ ಮನೆಯಲ್ಲಿ ಯಾರಾದರೂ ನೋಡ್ಲಿಕ್ಕೆ ಬರುವುದಿದ್ರೆ ನಾನೀಗ ಏನ್ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ ಹೇಳಿದ್ರೆ ಬಹುಶಃ ಅನುಕೂಲ ಆಗ್ಬೋದು. ಹೇಳ್ತೇನೆ ನಾನೀಗ ಏನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈಗ ಕೋವಿಡ್ ಆದ ಕಾರಣ ನಾನು ಇದನ್ನ ಎಂಟರ್ಟೈನ್ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಾನು ವಾರದಲ್ಲಿ ಒಂದು ದಿವಸ ಅರ್ಧ ದಿವಸ ಯಾವುದೇ ಹಣಕ್ಕಾಗಲ್ಲ, ಹಣ ಬೇಡ, ನಾ ಯಾವ ಟಿಕೆಟು ಇಲ್ಲ, ಯಾರಾದರೂ ಆಸಕ್ತಿ ಇದ್ದವ್ರು ಬಂದರೆ ಅವ್ರನ್ನ ಖಂಡಿತವಾಗಿ ಮನೆಯಲ್ಲಿ ಕರ್ಕೊಂಡೋಗಿ ಅದನ್ನೆಲ್ಲ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಇದನ್ನ ಮುಂದಿನ ದಿನಗಳಲ್ಲಿ ನಾನು, ಯಾಕಂದ್ರೆ ಈಗ ನಂಬರ್ ಕೊಟ್ಟರೆ ನಾಳೆಯಿಂದ ಶುರು ಆಗ್ತದೆ, ಆದರೆ ಮುಂದಿನ ದಿನಗಳಲ್ಲಿ ನಾನು ಇದಕ್ಕೆ ಈಗ ಕೋವಿಡ್ ಇದ್ದ ಕಾರಣ ಯಾರು ಬರ್ತಾರೆ ಎಲ್ಲಿಂದ ಬರ್ತಾರೆ ಏನು ಗೊತ್ತಿರುವುದಿಲ್ಲ, ಅದಕ್ಕೆ ಸರ್ಕಾರದ ನಿಬಂಧನೆಗಳು ಇರಬಹುದು, ಅದನ್ನೆಲ್ಲ ನಾನು ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಇದನ್ನ ಯಾವ ರೀತಿಯಲ್ಲಿ ಮಾಡಬೇಕು, ಜನರಿಗೆ ಯಾವ ರೀತಿಯಲ್ಲಿ ತೋರಿಸಬೇಕು ಅಂತ ಹೇಳಿ ನಾನು ಇದನ್ನ ಮುಂದಿನ ದಿನಗಳಲ್ಲಿ ಪ್ಲಾನ್ ಮಾಡಿಕೊಂಡು ಆಲೋಚನೆ ಮಾಡ್ತೇನೆ ಅಂತ ಹೇಳ್ತಾ, ನೀವು ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿಯವರು ನಮ್ಮ ಮನೆಗೆ ಬಂದು ನಮ್ಮ ಮನೆಯನ್ನೆಲ್ಲ ಸುತ್ತಾಡಿ ನಮ್ಮ ಎಲ್ಲ ವಿಷಯಗಳನ್ನ ತಕೊಂಡು ಇವತ್ತು ನೀವು ಆಕಾಶವಾಣಿಯಲ್ಲಿ ಬಿತ್ತರಿಸ್ತಾ ಇದ್ದೀರಿ. ಯಾಕಂತ ಹೇಳಿದ್ರೆ ನಂದು ಇದು ಯಾವ ನನ್ನ ಇದಕ್ಕಾಗಿ ಮಾಡ್ತಾ ಇಲ್ಲ, ಯಾವ್ದು ಹೇಳಿ ನನಗೆ ಪ್ರಚಾರ ಬೇಕಂತ ಮಾಡ್ತಾ ಇಲ್ಲ. ಈ ಮಾಡಿದ ಒಳ್ಳೆ ಕೆಲಸವನ್ನ ನೀವು ಆಕಾಶವಾಣಿಯವರಿರ್ಲಿ, ನಿಮ್ಮ ಟಿವಿ ಮಾಧ್ಯಮದವರಿರ್ಲಿ, ಪೇಪರ್ ಮಾಧ್ಯಮದವರಿರ್ಲಿ, ಎಲ್ಲರೂ ಇದನ್ನ ಒಂದು ಗುರುತಿಸಿದ್ದಾರೆ, ಅದೇ ನನಗೆ ಸಂತೋಷ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಿಮಗೂ ದೇವರು ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರಿಗೂ ದೇವರು ಏನು ಈಗ ಪಿಡುಗು ಬಂದಿದೆ ಆ ಪಿಡುಗನ್ನ ದೂರ ಮಾಡಿ ಒಳ್ಳೆಯ ಒಂದು ಜೀವನ ಕೊಡಲಿ ಅಂತ ನಾನು ಶ್ರೀದೇವರಲ್ಲಿ. ಬಹಳ ಸಂತೋಷ ಭಂಡಾರ್ಕರ್ ಅವರೇ, ಇಷ್ಟು ಹೊತ್ತು ನಮ್ಮ ಜೊತೆಗೆ ನಿಮ್ಮ ಮನೆಯಲ್ಲಿ ಸಂಗ್ರಹಿಸಿರುವಂತಹ ಬಹಳಷ್ಟು ಹಳೆಯ ಕಾಲದ ವಸ್ತುಗಳ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಹವ್ಯಾಸವಾಗಿ ಪ್ರಾಚ್ಯ ವಸ್ತು ಸಂಗ್ರಹ ಬಾರಕೂರಿನ ಮಾರೂರು ವೆಂಕಟರಮಣ ಭಂಡಾರ್ಕರ್ ಮತ್ತು ಪೂರ್ಣಿಮಾ ಭಂಡಾರ್ಕರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳೋಣ ಆರೋಗ್ಯ ಮಾಹಿತಿ. ನಂದಿ ಬಟ್ಟಲು ಗಿಡವನ್ನು ಮನೆಯ ಅಂಗಳದಲ್ಲಿ ಬೆಳೆಸುವಂತಹದ್ದು ಸಮೃದ್ಧಿಯ ಸಂಕೇತ ಎಂದು ಭಾವಿಸುವವರಿದ್ದಾರೆ. ಬಹು ಹೆಸರುಗಳು ಉಳ್ಳಂತಹ ಸುಂದರವಾದ ನಂದಿ ಬಟ್ಟಲು ಎಲ್ಲೆಡೆ ಲಭ್ಯ ಇದ್ದರೂ 5 ಹೆಸರಿನ ಮಲ್ಲಿಗೆ ಹೂವನ್ನು ಹೋಲುವ ನಂದಿ ಬಟ್ಟಲು ಹೆಚ್ಚು ಔಷಧಿ ಗುಣವನ್ನು ಹೊಂದಿದೆ. ಪುರಾಣಗಳಲ್ಲಿಯೂ ಕೂಡ ಸಾಕಷ್ಟು ಇದರ ಉದಾಹರಣೆಯು ಲಭ್ಯ ಇದೆ. ಯುರೋಪ್ನಲ್ಲಿ ನಂದಿ ಬಟ್ಟಲನ್ನು ಸುಗಂಧ ದ್ರವ್ಯವಾಗಿ ಹಾಗೂ ಮಸಾಲೆ ಪದಾರ್ಥವಾಗಿ ಬಳಸಲಾಗ್ತದೆ. ಹಾಗೆ ನಮ್ಮಲ್ಲಿಯೂ ಕೂಡ ಅದು ಒಂದು ಔಷಧೀಯ ಗಿಡವಾಗಿಯೂ ಕೂಡ ಪರಿಗಣಿಸಲ್ಪಟ್ಟಿದೆ. ಕಾಂಡವು ಶಾಖೋಪಶಾಖಿಯಾಗಿ ಸಾಧಾರಣ 6-7 ಎತ್ತರ ಬೆಳೀತದೆ. ರೆಂಬೆಗಳ ಮೇಲೆ ಪ್ರತಿ 2 ಅಂಗುಲ ಅಂತರದಲ್ಲಿ ಹಸಿರು ಬಣ್ಣದ ಎಲೆಗಳು ಅಭಿಮುಖವಾಗಿ ಜೋಡಣೆಗೊಂಡಿರುತ್ತವೆ. ಎಲೆಯನ್ನು ಕಾಂಡದಿಂದ ಬೇರ್ಪಡಿಸಿದಾಗ ಹಾಲು ಬರುತ್ತದೆ. ರೆಂಬೆಗಳ ತುದಿಯಲ್ಲಿ ಬಿಳಿಯ ಬಣ್ಣದ ಸುವಾಸನೆಯುಳ್ಳ ಹೂವು ಕಾಣಿಸಿಕೊಳ್ಳುತ್ತದೆ. ಎಲ್ಲ ಥರದ ಮಣ್ಣಿನಲ್ಲಿಯೂ ಕೂಡ ಇದನ್ನು ಬೆಳೆಯಬಹುದು. ಇದು ಗಡುತರ ಗಿಡವಾಗಿದ್ದರಿಂದ ಪೂರ್ತಿ ಬಿಸಿಲಿನಲ್ಲಿಯೂ ಕೂಡ ಚೆನ್ನಾಗಿ ಬರುತ್ತದೆ. ವರ್ಷದ ಎಲ್ಲ ಕಾಲದಲ್ಲಿಯೂ ಕೂಡ ಹೂ ಬಿಡುತ್ತದೆ. ಬೇಸಿಗೆಯಲ್ಲಿ ಮತ್ತು ಮಳೆಗಾಲದಲ್ಲಿ ಹೆಚ್ಚು ಹೂಗಳನ್ನು ಕಾಣಬಹುದು. ಇಲ್ಲಿ ಔಷಧೀಯ ವಿಶೇಷತೆ ಅಂತಂದರೆ ನಂದಿ ಬಟ್ಟಲಿನ ಹೂವು, ಬೇರು, ಎಲೆ ಎಲ್ಲ ಭಾಗಗಳು ಕೂಡ ಔಷಧೀಯ ಗುಣವನ್ನು ಹೊಂದಿವೆ. ಕೆಲವೊಂದು ಉದಾಹರಣೆಯನ್ನು ಈ ರೀತಿಯಾಗಿ ಹೇಳಬಹುದು. ಕಣ್ಣಿನ ತೊಂದರೆಗಳು, ಕಂಜಂಕ್ಟಿವೈಟಿಸ್ ಅಥವಾ ಕಣ್ಣು ಕೆಂಪಗಾಗುವುದು, ಉರಿ ಉಂಟಾಗುವುದು, ಇಂತಹ ಸಂದರ್ಭದಲ್ಲಿ ನಂದಿ ಬಟ್ಟಲಿನ ಮೊಗ್ಗುಗಳನ್ನು ಸ್ವಚ್ಛವಾದ ಬಿಳಿಯ ವಸ್ತ್ರದಲ್ಲಿಟ್ಟು ಗಂಟು ಕಟ್ಟಿ ಎದೆಯ ಹಾಲಿನಲ್ಲಿ ಮುಳುಗಿಸಿ ನಂತರ ಹಾಲಿನ ಹನಿಯನ್ನು ಕಣ್ಣಿಗೆ ಹಿಂಡುವುದರಿಂದ ಗುಣವಾಗ್ತದೆ. ಅಕಸ್ಮಾತ್ ಎದೆ ಹಾಲು ದೊರೆಯದೇ ಇರುವಂತಹ ಸಂದರ್ಭದಲ್ಲಿ ಇದರ ಬದಲಿಗೆ ಎಳನೀರನ್ನು ಕೂಡ ಬಳಸಬಹುದು. ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ ಆರಂಭದ ಹಂತದಲ್ಲಿ ನಂದಿ ಬಟ್ಟಲು ಹೂವಿನ ರಸ ಇಲ್ಲವೇ ಬೇರನ್ನು ತೇಯ್ದು ಲೇಪಿಸಬೇಕು. ಈ ಕ್ರಮ ಅನುಸರಿಸುವ ಮೊದಲು ಆಯುರ್ವೇದ ತಜ್ಞ ವೈದ್ಯರ ಸಲಹೆಯನ್ನು ಪಡೆಯುವಂತಹದ್ದು ಅತಿ ಅಗತ್ಯ. ರಕ್ತಭೇದಿ ಆಗ್ತಾ ಇದ್ದಲ್ಲಿ ನಂದಿ ಬಟ್ಟಲು ಹೂವಿನ ರಸವನ್ನು ಹಾಲಿನೊಂದಿಗೆ ಬೆರೆಸಿ ಅದಕ್ಕೆ ಜೀರಿಗೆ ಪುಡಿ, ಕಲ್ಲು ಸಕ್ಕರೆಯನ್ನು ಬೆರೆಸಿ ದಿನಕ್ಕೆ 3-4 ಬಾರಿ ಕುಡಿಬೇಕು. ಗಾಯಗಳು ಉಂಟಾಗಿದ್ದಲ್ಲಿ ನಂದಿ ಬಟ್ಟಲು ಗಿಡದ ಎಲೆಯನ್ನು ಕರ್ಪೂರದೊಡನೆ ಅರೆದು ಚಟ್ನಿಯಂತೆ ಮಾಡಿ ಲೇಪಿಸಬೇಕು. ಜಂತು ಹುಳುಗಳ ತೊಂದರೆ ಉಂಟಾಗಿದ್ದಲ್ಲಿ ನಂದಿ ಬಟ್ಟಲು ಎಲೆಗಳ ರಸಕ್ಕೆ 1 ಚಿಟಿಕೆ ಇಂಗನ್ನು ಕುಟ್ಟಿ ಪುಡಿ ಮಾಡಿ ಬೆರೆಸಿ ಖಾಲಿ ಹೊಟ್ಟೆಗೆ 7 ದಿವಸಗಳ ಕಾಲ ಸೇವನೆಯನ್ನು ಮಾಡಬೇಕು. ಹಲ್ಲು ನೋವಿನ ಬಾಧೆ ಇರುವಾಗ ನಂದಿ ಬಟ್ಟಲು ಗಿಡದ ಬೇರು ಇಲ್ಲವೇ ಬೇರಿನ ತೊಗಟಿಯನ್ನು ಬಾಯಿಯಲ್ಲಿರಿಸಿಕೊಂಡು ಚೀಪುವುದರಿಂದ ನೋವು ಶಮನವಾಗ್ತದೆ. ಇಸುಬಿನ ತೊಂದರೆ ಇರುವವರು ನಂದಿ ಬಟ್ಟಲು ಹೂವಿನ ರಸವನ್ನು ಲೇಪಿಸಬೇಕು, ನವೆ ಕಡಿಮೆಯಾಗ್ತದೆ. ಮಲಬದ್ಧತೆಯಿಂದ ಬಳಲುವವರು ನಂದಿ ಬಟ್ಟಲು ಬೇರನ್ನು ಅರೆದು ಜೇನುತುಪ್ಪದೊಂದಿಗೆ ಸೇವಿಸಬೇಕು. ಋತುಬಂಧ ಅಥವಾ ಮೆನೋಪಾಸ್ ಮುಟ್ಟು ನಿಲ್ಲುವ ಸಮಯದಲ್ಲಿ ಉಂಟಾಗುವ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳಿಗೆ ನಂದಿ ಬಟ್ಟಲು ಹೂವಿನ ರಸದ ಸೇವನೆ ಉತ್ತಮವಾದಂತಹದ್ದು. ಪ್ರತಿ ದಿವಸ ಬೆಳಿಗ್ಗೆ ಮತ್ತು ಸಂಜೆ 2 ಚಮಚೆಯಷ್ಟು ಹಾಲಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ಋತುಬಂಧದ ಸಮಯದಲ್ಲಿ ಉಂಟಾಗುವ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಬಹುದು. ಇದು ಪೂರಕ ಔಷಧಿಯಾಗಿ ಕೆಲಸ ಮಾಡುತ್ತದೆ. ನಿದ್ರಾಹೀನತೆ ಇರುವವರು, ಮಾನಸಿಕ ಒತ್ತಡ ಅತಿಯಾಗಿದ್ದಲ್ಲಿ ಅನೇಕರಿಗೆ ನಿದ್ರೆ ಸರಿಯಾಗಿ ಬರುವುದಿಲ್ಲ. ಅಂಥವರು ನಂದಿ ಬಟ್ಟಲು ಹೂವಿನ ರಸವನ್ನು ಬೆಳಿಗ್ಗೆ ಮತ್ತು ಸಂಜೆ 4 ಚಮಚದಷ್ಟು ಸೇವಿಸಬೇಕು. ಹೆಣ್ಣು ಮಕ್ಕಳು ನಂದಿ ಬಟ್ಟಲು ಹೂವನ್ನು ಸಂಜೆ ಹೊತ್ತು ಮುಡಿಯುವುದರಿಂದಲೂ ನಿದ್ರೆ ಚೆನ್ನಾಗಿ ಬರುತ್ತದೆ. ನಂದಿ ಬಟ್ಟಲಿಗೆ ಮತ್ತು ಬರಿಸುವಂತಹ ಗುಣವಿದೆ ಎನ್ನುವುದನ್ನು ಇಲ್ಲಿ ಗಮನಿಸಬೇಕು. ಮೂಗಿನಿಂದ ರಕ್ತ ಬೀಳ್ತಾ ಇದ್ದಲ್ಲಿ, ಚಿಕ್ಕ ಮಕ್ಕಳು ಅತಿಯಾದ ಬಿಸಿಲಿನಲ್ಲಿ ಆಟವಾಡುವಾಗ ಅತಿಯಾದಂತಹ ಉಷ್ಣತೆಯಿಂದ ಮೂಗಿನಿಂದ ರಕ್ತ ಬರಬಹುದು. 2 ನಂದಿ ಬಟ್ಟಲು ಹೂಗಳು, 2 ಚಮಚೆ ಜೀರಿಗೆ, ಸ್ವಲ್ಪ ಹಾಲು ಬೆಲ್ಲದೊಂದಿಗೆ ನುಣ್ಣಗೆ ಅರೆದು ದಿವಸಕ್ಕೆ 2 ಬಾರಿ ತಿನ್ನಿಸಬೇಕು. ಕೆಲವೊಂದು ಸ್ತ್ರೀಯರಲ್ಲಿ ಗರ್ಭಕೋಶದ ತೊಂದರೆಗಳಿಂದ ಪದೇ ಪದೇ ಗರ್ಭಪಾತವಾಗುವುದು ಇಲ್ಲವೇ ಗರ್ಭಧಾರಣೆ ತಡವಾಗ್ತಾ ಇದ್ದಲ್ಲಿ ಅಂತಹವರು ಋತುಸ್ರಾವದ 4ನೇ ದಿನದಿಂದ 7ನೇ ದಿನಸುಗಳವರೆಗೆ 5 ತಾಜಾ ನಂದಿ ಬಟ್ಟಲು ಎಲೆಗಳನ್ನು 2 ಚಮಚ ಕೆಂಪು ಅಕ್ಕಿಯೊಂದಿಗೆ ನುಣ್ಣಗೆ ಅರೆದು ತುಪ್ಪ ಮತ್ತು ಜೇನುತುಪ್ಪವನ್ನು ಬೆರೆಸಿ ಸೇವಿಸಬೇಕು. ಇದೇ ರೀತಿ 3 ತಿಂಗಳು ಮುಟ್ಟಾದ 4ನೇ ದಿನದಿಂದ 7ನೇ ದಿನಗಳವರೆಗೆ ಸೇವಿಸಬೇಕು. ನಂದಿ ಬಟ್ಟಲು ಬೇರನ್ನು ಕುಟ್ಟಿ ಪುಡಿ ಮಾಡಿ ಕಷಾಯವನ್ನು ತಯಾರಿಸಿ ದಿವಸಕ್ಕೆ 3 ಬಾರಿ ಕುಡಿಬೇಕು. ಇದರಿಂದ ಜ್ವರ ಗುಣವಾಗ್ತದೆ. ನಂದಿ ಬಟ್ಟಲನ್ನು ಸಂಸ್ಕೃತದಲ್ಲಿ ನಂದ್ಯಾವರ್ತ, ಇಂಗ್ಲಿಷ್ನಲ್ಲಿ ಇಂಡಿಯನ್ ವೆಲೇರಿಯನ್, ಹಿಂದಿಯಲ್ಲಿ ತಗರ ಹಾಗೂ ಚಾಂದಿನಿ, ತಮಿಳಿನಲ್ಲಿ ನಂದ್ಯ ವಟ್ಟಂಪು, ನಂದ್ಯ ವತ್ತೈ ಎಂದು ಕರೆಯಲಾಗ್ತದೆ. ಇಲ್ಲಿ ಹೇಳಿರುವಂತಹ ಔಷಧಿಯ ಗುಣಗಳು ಮಾಹಿತಿಗಾಗಿ ಮಾತ್ರ. ಇದನ್ನು ಪ್ರಯೋಗಿಸುವುದಕ್ಕಿಂತ ಮೊದಲು ತಜ್ಞ ವೈದ್ಯರಿಂದ ಸಲಹೆ ಸೂಚನೆಯನ್ನು ಗಮನಿಸಬೇಕು. ಇದುವರೆಗೆ ಆರೋಗ್ಯ ಮಾಹಿತಿ ಕೇಳಿದಿರಿ. ಈಗ ಎಂಡಿ ಪಲ್ಲವಿಯವರು ಹಾಡಿರುವ ಭಾವಗೀತೆಗಳು. ಹಬ್ಬ ಆಚರಿಸುತ್ತಾ ನಗುವ ಕಿರುನಗೆ ಚೆಲ್ಲಿ ಕರೆದಿದೆಯ ತನಕ್ಕೆ ಸೂರ್ಯನ ನೋಡಿ ಆ ಸೂರ್ಯಕಾಂತಿ ಹೂವು ಸೂರ್ಯನ ನೋಡಿ ಆ ಸೂರ್ಯಕಾಂತಿ ಹೂವು ದಡದಲ್ಲಿ ಕೆಂಡಾವರಿ ರಾಜುತಿದೆ ರಸುನಕ್ಕೂ ರಾಜುತಿದೆ ಚಿಗುರು ಎಲೆ ಮೇಲೆ ಮಂಜು ಹನಿ ವಾಸವಿದೆ ಜೊತೆಯಾಗಿ ವಾಸವಿದೆ ಯವನದಲ್ಲಿ ಕಾಲಿಟ್ಟ ವೇಳೆ ಕೋಲಾಟದಲ್ಲಿ ತೇಲಾಡುವಂತೆ ಅಯ್ಯೋ ಅಕ್ಕ ಸೂರ್ಯನ ನೋಡಿ ಆ ಸೂರ್ಯಕಾಂತಿ ಹೂವು ಸೂರ್ಯನ ನೋಡಿ ಆ ಸೂರ್ಯಕಾಂತಿ ಹೂವು ತನ್ನ ಅಲಂಕರಿಸುತ್ತ ಹಬ್ಬ ಆಚರಿಸುತ್ತ ನಗುವ ಕಿರುನಗೆ ಚಲ್ಲಿ ಕರೆದಿದೆಯೋ ತನಕ್ಕೆ ಸೂರ್ಯನ ನೋಡಿ ಆ ಸೂರ್ಯಕಾಂತಿ ಹೂವು ಸೂರ್ಯನ ನೋಡಿ ಆ ಸೂರ್ಯಕಾಂತಿ ಹೂವು ಸಂತೋಷಕ್ಕೆ ಸಂತಸಕ್ಕೆ ಹೊಳೆಯ ನೀರಲ್ಲಿ ಹರಿಯುತ್ತಿದೆ ಉತ್ತರಕ್ಕೆ ದಕ್ಷಿಣಕ್ಕೆ ಉತ್ತರಕ್ಕೆ ಮಟ್ಟಿಗೆ ಒಂದು ವಿನೋದವಾದ್ರೆ ಕಾಣುವುದೆಲ್ಲ ವೈಭವ ತಾನೇ ಗಾಳಿ ತಂಗಾಳಿ ಸೂರ್ಯನ ನೋಡಿ ಆ ಸೂರ್ಯಕಾಂತಿ ಹೂವು ಸೂರ್ಯನ ನೋಡಿ ಆ ಸೂರ್ಯಕಾಂತಿ ಹೂವು ರುದ್ರ ವೀಣೆ ಮಿಡಿಯುತ್ತಿದೆ ಮಾರಾಣ ಮುದ್ರೆಯೂ